ಅಂತ ಅರಿವು ಉಂಟಲ್ಲ, ಆ ಅರಿವು ಕೊಡುವವರು ಅವರೇ. ಯಾಕೆಂದ್ರೆ ಅವರು ಬಿಂಬಿ ಪ್ರತಿಬಿಂಬೋಸ್ಮಿ ದಯತಿ ಬಿಜಾಂತರಂ ಸ್ವಾಮಿ ನಿರ್ದೋಷಮಂತೋ ನಮ್ದಿರೇ ಜಯ ನಮಸ್ತೆ. ನೀನು ಬಿಂಬ, ನಾನು ಪ್ರತಿಬಿಂಬ, ನಮ್ಮ ಅರಿವು ಬರಬೇಕಲ್ಲ. ಅರಿವು ಬಂದ ಮೇಲೆ ಕೂಡ ಇನ್ನು ಮತ್ತೆ ಸಮಸ್ಯೆ ಆಯಿತು. ಬಿಂಬ ಮತ್ತು ಪ್ರತಿಬಿಂಬ ಒಂದೇ ಇರ್ತಕ್ಕಂಥದ್ದು, ಬಿಂಬ ಪ್ರತಿಬಿಂಬಗಳು ಬೇರೆ ಬೇರೆ ಇಲ್ಲ. ಆದ್ರೆ ಸಮೂಹಂತ ಬಿಂಬ ಜೀವ ಪ್ರತಿಬಿಂಬ ಅಂದ್ರೆ ಬಿಂಬ ಪ್ರತಿಬಿಂಬಗಳು ಒಂದೇ ಅಲ್ವಾ? ಅದು ಜೀವ ಬಿಂಬ ಪ್ರತಿಬಿಂಬಗಳು ಅಂದ್ರೆ ಒಂದೇ ಅಂತ ಬೇರೆ ಇಲ್ಲ ಅಂತ ಕೆಲವರಿಗೆ ಬಿಂಬ ಪ್ರತಿಬಿಂಬ ಭಾವ ಹೇಳಿದ ಮೇಲೂ ಬೇರೆ ಅನ್ನೋದು ತಿಳಿಯಲಿಲ್ಲ. ಹೌದಾ? ಸಣ್ಣ ಸಂಗತಿ ಇದು, ಆದ್ರೆ ಎಷ್ಟು ಕನ್ಫ್ಯೂಷನ್ ಮಾಡಿ ದೊಡ್ಡ ದೊಡ್ಡ ಗ್ರಾಫ್ಸ್. ಬಿಂಬ ಮತ್ತು ಪ್ರತಿಬಿಂಬ, ಬಿಂಬಕ್ಕಿಂತ ಬೇರೆ ಆಗಿ ಪ್ರತಿಬಿಂಬ ಇಲ್ಲ ಅಂತ ಪ್ರತಿಬಿಂಬ. ಈಗ ಕನ್ನಡಿಯಲ್ಲಿ ನಾನಿರುವುದು ನನ್ನ ಪ್ರತಿಬಿಂಬಗಳು, ಕನ್ನಡಿ ಒಳಗೆ ನಾನಿದ್ದೇನೆ ಕೇಳ್ತಾರೆ. ಸ್ವಲ್ಪ ಕಾಮನ್ ಸೆನ್ಸ್ ಅದು ಹೇಳಿದೆ ನೋಡಿ, ಕನ್ನಡಿ ನನ್ನನ್ನು ನೋಡಿ ಅಂತ ಹೇಳುವವರಿಗೆ ನಾನು ಅಲ್ಲ ನನ್ನ ಪ್ರತಿಭಾ ಅಂತ ಹೇಳುವುದು ಭಾಷೆ. ಕನ್ನಡಿಯಲ್ಲಿ ನಾನು ನನ್ನನ್ನು ನೋಡಿ ಅಂತ ಹೇಳ್ತೇನೆ, ಅಲ್ಲೇ ಅದ ಅರ್ಥ. ಕನ್ನಡಿಯಲ್ಲಿ ನನ್ನನ್ನು ನೋಡಿ ನನ್ನ ರಿಫ್ಲೆಕ್ಷನ್ ನೋಡಿದ್ದೆ ಅರ್ಥ. ನಾನು ನನ್ನ ರಿಫ್ಲೆಕ್ಷನ್ ಅನ್ನ ನಾನು ಅಂತ ಹೇಳ್ತೇನೆ. ಹಾಗೆ ಹೇಗೆ ಭಗವಂತ ರಿಫ್ಲೆಕ್ಷನ್ ನೀವು ಅಂತ ಅದೇ ನೀನು ಅಂತ ಹೇಳಿದ ಹಾಗೆ ತಂದು ಇದು ರಿಫ್ಲೆಕ್ಷನ್ ಬಿಂಬ ಪ್ರತಿಬಿಂಬ ಭಾವನೆ ಹೇಳಬೇಕು. ಅಂದ್ರೆ ಕನ್ನಡಿಯಲ್ಲೇ ನಾನು ಕನ್ನಡ ಒಳಗೆ ಹೋಗಿದ್ದೆ, ಯಾವಾಗ ನಾನು ಹೊರಗಿದ್ದೆ. ಎಷ್ಟು ಡಿಫರೆನ್ಸ್ ಇದೆ ನೋಡಿ, ಕನ್ನಡಿಯ ಒಳಗೆ ಬಿಂಬ ಇದೆ, ಪ್ರತಿಬಿಂಬ ಇದೆ, ಕನ್ನಡಿಯ ಹೊರಗೆ ನಾನಿದ್ದೇನೆ. ನಾನು ಚಲಿಸದೆ ಅದು ಚಲಿಸುತ್ತಿಲ್ಲ. ಅದರ ಪ್ರತಿಯೊಂದು ಕ್ರಿಯೆ ನನ್ನ ಅಧೀನವಾಗಿದೆ. ಅಂದ್ರೆ ಅದರ ಚಲನೆಯಾಗಿದೆ ನಾನಲ್ಲ. ನಾನು ತಲೆ ಆಡಿಸಿದ್ರೆ ಅದು ತಲೆ ಆಡಿಸಿದೆ, ಆದ್ರೆ ಅದು ತಲೆ ಆಡಿಸಿದ್ರೆ ನಾನು ತಲೆ ಆಡ್ತೇನೆ. ನಾನು ತಲೆ ಆಡ್ತದೆ, ಅದು ನನ್ನ ಅಧೀನವಾಗಿದೆ. ನಾನು ಇಂಡಿಪೆಂಡೆಂಟ್, ಬಿಂಬ ಇಂಡಿಪೆಂಡೆಂಟ್, ಪ್ರತಿಬಿಂಬ ಡಿಪೆಂಡೆಂಟ್ ಆನ್ ಸರಿ. ಆಮೇಲೆ ನಾನು ನಾನೇ ಅದರ ಪಶ್ಚಿಮ ನನ್ನ ರೈಟ್ ಒಂದು ಲೆಫ್ಟ್ ಒಂದು, ನನ್ನ ಲೆಫ್ಟ್ ಒಂದು ರೈಟ್, ಎಲ್ಲ ಅಪರಾಧ ಪರ ಅಲ್ಲದೆ ನಾನು ಅಭಿನಯಿಸುತ್ತೇನೆ. ಸಾಧ್ಯವೇ ಇಲ್ಲ. ನನಗೆ ಚೇತನ ಇದೆ, ಅದು ನನ್ನ ಬರೆಯೇ ರಿಫ್ಲೆಕ್ಷನ್. ಇಟ್ ಇಸ್ ಜಸ್ಟ್ ಲೈಕ್ ಮೈ ಪೇಂಟಿಂಗ್. ಹೇಗೆ ಜೀವಗಳ ನನಗೆ ಫೋರ್ ಡೈಮ್, ನನಗೆ ತ್ರೀ ಡೈಮೆನ್ಷನ್ಸ್ ಇದೆ, ಅದಕ್ಕೆ ಟೂ ಡೈಮೆನ್ಷನ್ಸ್ ಮಾತ್ರ. ಹಾಗಾಗಿ ಎಲ್ಲವೂ ಸುಡುತ್ತದೆ. ಪ್ರತಿಬಿಂಬ ಬಿಂಬ ಅಲ್ವೇ ಅದು. ಇವಾಗ ಸೂರ್ಯನ ಪ್ರತಿಬಿಂಬ ಕೆರೆಯಲ್ಲಿ ಬೆಳಕು, ದೊಡ್ಡ ಕೆರೆ ಇದ್ರೆ ಸೂರ್ಯ ಆಕಾಶ ಕಾಣುತ್ತೆ. ಮಧ್ಯಾಹ್ನ ಕೆರೆಯಲ್ಲಿ ಸೂರ್ಯ ಕಾಣ್ತಾರೆ. ಓ, ಕೆರೆಯಲ್ಲಿ ಸೂರ್ಯ ಕಾಣ್ತಾನೆ ಅಂತಾರೆ. ಕೆರೆಯಲ್ಲಿ ಯಾವಾಗಲೂ ಹೇಳುವ ಕೆರೆಯಲ್ಲಿ ಸೂರ್ಯನ ಪ್ರತಿಬಿಂಬ ಕಾಣ್ತದೆ ಅಂತ ಹೇಳ್ಬೇಕಾದ್ರೆ ಕೆರೆಯಲ್ಲಿ ಸೂರ್ಯ ಕಾಣ್ತಾರೆ. ಅದರ ಅರ್ಥ ಸೂರ್ಯನ ಯಾಕೆಂದ್ರೆ ಕೆರೆಯವರೆಗೆ ಸೂರ್ಯ ಹೋಗಿ ಸಾಧ್ಯ ಇಲ್ಲ. ಲಕ್ಷಾಂತರ ಮೈಲು ವಿಸ್ತಾರವಾಗಿರ್ತಕ್ಕಂತಹ ಒಂದು ಬಿಂಬ ಇದು ಇಷ್ಟೇ ಎರಡು ಹೇಳ್ಕೊಂಡು ಆಮೇಲೆ ಅದು ಸುಡುತ್ತೆ. ಇದು ಸುಡಲ್ಲ, ಸುಟ್ಟದ ನೀರೆಲ್ಲ ಬಿಸಿ ಏರಿ ಕೆರೆಯಲ್ಲೆಲ್ಲ ಸೂರ್ಯ ಬಂದ್ರೆ ನೀರು ಕಾಲ ಆಗಿ ಸಾಧ್ಯ ಇಲ್ಲ. ಸುಟ್ಟು ಹೋಗ್ಬೇಕು ಕಾಲು, ಏನು ತಂಪು ನೀರೇ ಅಷ್ಟೇ ತಂಪು ಕೋಲ್ಡ್ ಕಾರಣ. ಏಕೆಂದ್ರೆ ಸೂರ್ಯ ಯಾವ ಕ್ವಾಲಿಟಿ ಇಲ್ಲ, ಸುಮ್ಮನೆ ಲೈಟ್ ನೋಡೋ ಹಾಗೆ ಕಾಣುತ್ತೆ ಅಷ್ಟೇ. ನೋಡ್ತಾರೆ ಯಾವ ಕ್ವಾಲಿಟಿ ಇಲ್ಲ, ನೋಡ್ಲಿಕ್ಕೆ ಹಾಗೆ ಕಾಣುತ್ತೆ ಇದೆಲ್ಲ. ಅದರಿಂದ ಭಗವಂತನ ಪ್ರತಿಬಿಂಬ ಅಂತ ಅರಿವು ಬಂದ ಮೇಲೆ ಕೂಡ ಭಗವಂತನಿಗಿಂತ ನಾನು ಎಷ್ಟೋ ಕ್ಷುದ್ರವಾದ ವಸ್ತು ಅದು ಮಹತ್ತಾಗ್ತು. ಈ ಬಿಂಬ ಪ್ರತಿಬಿಂಬ ಅವನಿಂದ ಭಗವಂತನ ಮಹಿಮೆಯನ್ನು ಅವನೇ ಅರಿವು ಮಾಡಿಕೊಂಡಿದ್ದರೆ ಅದನ್ನು ವಿಪರೀತ ಜ್ಞಾನ. ಇಷ್ಟು ವಿಷಯ ಸಯಾಗಿ ಶಿವಾಗಿ ಅವನು ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಅವನ ಜೀವದ ಒಳಗೆ ಸೇರಿದ ಜೀವಕ್ಕೆ ಪಂಚಭೂತಾತ್ಮಕವಾದ ದೇಹ ಕೊಟ್ಟ ಪಂಚಭೂತಾತ್ಮಕ ದೇಹದಲ್ಲಿ ಅದೇ ತೇಜೋಬಣ್ಣಾತ್ಮಕವಾದ ದೇಹ ಅದಕ್ಕೆ ನಿಯಾಮಕವಾಗಿ ಲಕ್ಷ್ಮಿ ಬ್ರಹ್ಮ ವಾಯು ಶಿವನನ್ನು ಕೊಟ್ಟ ಅವನೊಳಗೂ ತುಂಬಿದ ಅವನೊಳಗೆ ಅಂತರ್ಯಾಮಿಯಾಗಿ ಜೀವದೊಳಗೆ ಅಂತರ್ಯಾಮಿಯಾಗಿ ಜೀವದ ಸೂತ್ರ ಕಟ್ಟಿ ಹಾಕಿದಂತ ಕಲೆಯೊಳಗೂ ಅಂತರ್ಯಾಮಿಯಾಗಿ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮದ ಒಳಗೆ ಅದಕ್ಕಿಂತ ಸೂಕ್ಷ್ಮವಾಗಿದ್ದು ಆ ಸೂಕ್ಷ್ಮದ ಅರಿವನ್ನು ಕೊಡುವವನಾಗಿಯೂ ಅವನೇ ಆಗಿ ಜ್ಞಾನಪ್ರದನಾಗಿದ್ದು. ಆಮೇಲೆ ಅದರಿಂದ ಭಗವಂತ ಒಬ್ಬನೇ ಇದ್ದವ ಸಹಾಯ ಏಷ ಅಡಿಮ ಎಲ್ಲಕ್ಕಿಂತ ಸಾರಭೂತನಾದ ಜ್ಞಾನಾನಂದ ಸ್ವರೂಪನಾದ ಎಲ್ಲದರೊಳಗೂ ಅಂತರ್ಯಾಮಿಯಾಗಿ ಎಲ್ಲಕ್ಕೂ ನಿಯಮನ ಮಾಡ್ತಕ್ಕ ಎಲ್ಲಕ್ಕೂ ಅತ್ಯಂತ ಪ್ರಿಯವಾದ ಸರ್ವಶಕ್ತ ವಂಚವಾದ ವಸ್ತು. ಮತ್ತೆ ಉಳಿದಂತೆಲ್ಲ ಐದದಾತ್ಮ ಇದಮ್ಮ ಸರ್ವಂ, ಏನು ಲಕ್ಷ್ಮಿ, ಏನು ಬ್ರಹ್ಮ, ಏನು ವಾಯು, ಏನು ಶಿವ, ಏನು ಇಂದ್ರಾದಿ ದೇವತೆಗಳು, ಏನು ಜೀವಧನಗಳು, ಏನು ಗ್ರಹಾಂತ ಜೀವಗಳು, ಎಲ್ಲವೂ ಐದದಾತ್ಮ ಇದಮ್ಮ ಸರ್ವಂ. ಏತತ್ ಆತ್ಮ, ನಾವು ಹಿಂದೆ ಹೇಳಿರ್ತಕ್ಕಂಥ ಪರಮಾತ್ಮನಿಗೆ ಅಧೀನವಾಗಿ ಅವರಿಂದ ಸೃಷ್ಟವಾಗಿ ಅವರಿಂದ ನಿಯಮವಾಗಿರತಕ್ಕಂಥ ವಸ್ತು ಒಂದು ಇದಂ ಸರ್ವಂ. ಯಾವುದು ಭಗವಂತನ ಮಟ್ಟದಲ್ಲಿ ನಿಂತು ಸಮಸ್ತವಾಗಿರುತ್ತದೆ, ಜೀವನದ ಐದು ದಾಖಲೆಗಳ ಸರ್ವ ಎಲ್ಲವೂ ಈ ಆತ್ಮ ಯಾವ ಆತ್ಮ ಈ ಜಗತ್ತಿನ ಒಳಗೆ ಅಂತರ್ಯಾಮಿಯಾಗಿದೆಯೋ ಏನಿದೆಯ ಆತ್ಮ ಅಂತರ್ಯಾಮಿ ಸ್ವತಃ ತಾನು ನಾಶವಿಲ್ಲದೆ ನಶ್ವರವಾದ ಎಲ್ಲದರ ಒಳಗೂ ಅಂತರ್ಯಾಮಿ ಆಗಿರತಕ್ಕಂತಹ ಭಗವಂತನ ಅಧೀನವಾಗಿ ಹುಟ್ಟಿ ಸಾಯುವ ವಸ್ತು ಇದೆಲ್ಲವೂ ಈ ಪ್ರಪಂಚದಲ್ಲ. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಇರತಕ್ಕ ಜೀವಜಾತ ಅದು ಅಮೃತ ಆದರೂ ಕೂಡ ಭಗವಂತನಿರುವಂತದ್ದು. ಇದನ್ನು ಸರ್ವ ಈ ಭಗವಂತನಿಂದ ವ್ಯಾಪ್ತವಾದದ್ದು, ಭಗವಂತನಿಂದ ನಿಯತವಾದದ್ದು, ಭಗವಂತನ ಅಧೀನವಾಗಿ ತನ್ನ ಬದುಕನ್ನು ನಡೆಸಿ ಇದನ್ನು ಸರ್ವ ಇದೆಲ್ಲವೂ ಪ್ರಪಂಚದಲ್ಲಿ ಏನೇನಿದೆ ಅದೆಲ್ಲವೂ ಭಗವಂತನ ಒಬ್ಬನನ್ನು ಬಿಟ್ಟುಕೊಡುವುದೆಲ್ಲವೂ ಆ ಭಗವಂತನ. ಆದ್ದರಿಂದಲೇ ತತ್ ಸತ್ಯ ಪೂರ್ಣ ಜ್ಞಾನ ಸ್ವರೂಪ ಅದು ಒಂದೇ ತತ್ ಸತ್ಯ. ಆ ಭಗವಂತ ಒಬ್ಬನೇ. ಸತ್ ಅಂದ್ರೆ ನಿರ್ದುಷ್ಟವಾದ, ದುಃಖರಹಿತವಾದ, ನಾಶರಹಿತವಾದ, ಅನಂತವಾದ, ಸ್ತ್ರೀ ಅಂದ್ರೆ ಆನಂದದಿಂದ ಯಾತ್ರೆ ಅನುಭವಿಸುವುದು ಆರಂಭ. ಪೂರ್ಣ ಜ್ಞಾನ ಪೂರ್ಣಾನಂದಾನುಭವ, ಪೂರ್ಣ ಜ್ಞಾನಾನಂದದಿಂದ ಸಹಾಯ ಆಗಿದ್ದಲ್ಲ ಸತ್ಯ. ಆ ಜ್ಞಾನಾನಂದಗಳು ಎಂತ ಹೋದರೆ ಸತ್ ನಿರ್ದೋಷವಾದ ದೋಷ ಯಾವುದು? ಜ್ಞಾನದ್ದು ಅಜ್ಞಾನದ ಜೊತೆಗೆ ಜ್ಞಾನದ ದೋಷ, ದುಃಖದ ಜೊತೆಗೆ ಇರುವುದು ಆನಂದದ ದೋಷ, ಮತ್ತೆ ಒಂದು ಸತ್ಯ ಬಂದು ಮತ್ತೆ ನಾಶವಾಗುವುದು ಆನಂದ ದೋಷ, ನಾಶವಾಗುವುದು ಜ್ಞಾನದ ದೋಷ. ಜ್ಞಾನ ಅಪೂರ್ಣತೆ ಇನ್ನೊಂದು ದೋಷ, ಅಲ್ಪ ಜ್ಞಾನ ಅಲ್ಪ ಆನಂದ, ನಶ್ವರ ಜ್ಞಾನ ನಶ್ವರ ಆನಂದ, ದುಃಖ ಸಹಿತ ಜ್ಞಾನ ಅಜ್ಞಾನ ಸಹಿತ, ಅಜ್ಞಾನ ಸಹಿತ ಜ್ಞಾನ ದುಃಖ ಸಹಿತ ಆನಂದ, ಇವು ದೋಷ. ಸತ್ ಅಂದ್ರೆ ಸತ್ಯ ಹಿಂದೆ ಹೇಳಿದಂತಹ ಜ್ಞಾನಾನಂದಗಳು ಅದು ನಿರ್ದಿಷ್ಟವಾಗುವುದ್ರೆ ಜ್ಞಾನ ನಮ್ಮ ಎಲ್ಲ ಜ್ಞಾನ ಅಜ್ಞಾನದ ಜೊತೆಗಿರೋದು, ಅವರ ಜ್ಞಾನ ಅಜ್ಞಾನ ಜೊತೆಗಿರೋದು. ನಮ್ಮ ಎಲ್ಲ ಜ್ಞಾನ ಒಬ್ಬ ನಾಶವಾಗುವಂಥದ್ದು, ಅವರೊಂದು ನಶ್ವರ ಅಲ್ಲ ಅನಂತ. ನಮ್ಮ ಎಲ್ಲ ಜ್ಞಾನ ಅಪೂರ್ಣ, ಅವರೊಂದು ಹೀಗೆ ಅಪೂರ್ಣವಲ್ಲದ ಪೂರ್ಣವಾದ ಅನಂತವಾದ ದುಃಖರಹಿತವಾದ ಆನಂದ ಸತ್ಯ. ಹೀಗೆ ನಮ್ಮ ಜ್ಞಾನ ಅಜ್ಞಾನ ಜೊತೆಗಿದೆ, ನಮ್ಮ ಆನಂದ ದುಃಖ ಜೊತೆಗಿದೆ. ಅದು ಜ್ಞಾನ ಅಜ್ಞಾನದ ಜೊತೆಗಿಲ್ಲದ ಜ್ಞಾನ ಮತ್ತು ನಾಶವಿಲ್ಲದ ಜ್ಞಾನ, ತುದಿಯಿಲ್ಲದ ಜ್ಞಾನ, ಅಪೂರ್ಣವಾದ ಜ್ಞಾನ ಅಂದ್ರೆ ಅನಂತವಾದ ಜ್ಞಾನ, ಅನಂತವಾದ ಆನಂದ, ದುಃಖ ಇಲ್ಲದ ಆನಂದ, ಅಜ್ಞಾನ ಇಲ್ಲದ ಜ್ಞಾನ. ಅಂತಹ ಸ್ವರೂಪ ಅದರಲ್ಲೇ ಅಲ್ವಾ ಅದು ಸತ್ಯ. ಆಮೇಲೆ ಮತ್ತೊಂದರೆ ಅಂತಹದ್ದು ಅದು ಒಂದೇ, ಅದು ಎಲ್ಲೋ ಗುರುಗಳಲ್ಲಿ ತಿಳ್ಕೊಬೇಡ, ಅದು ತದ್ದು ಎಲ್ಲ ಕಡೆ ತತ್ವವಾಗಿದೆ, ಎಲ್ಲ ಕಡೆ ತುಂಬಿದೆ, ಎಲ್ಲದರ ಒಳಗೂ ಹೊರಗೂ ತುಂಬಿರುವಂತಹದ್ದು ಸತ್ಯ. ಮನದಲ್ಲಿ ಮನದ ಬರೀ ಜ್ಞಾನ ಅನ್ನೋದು ಅಷ್ಟೇ ಅಲ್ಲ, ಯಾವುದು ಸತ್ತು ಅಂತ ಅಂದ್ರೆ ಸಾಧು ಗುಣಗಳು, ಒಳ್ಳೆಯ ಗುಣಗಳು ಯಾವ ಯಾವುದು ಒಳ್ಳೆಯ ಕ್ವಾಲಿಟಿಗಳಿವೆ, ಸಾಧು ಗುಣತ್ವತಃ ಸತ್ಯಂ, ಎಲ್ಲ ಸದ್ಗುಣಗಳಿಂದ ಕಲಿತ ಸರ್ವಗುಣಪೂರ್ಣ ಅದರಿಂದ ಸತ್ತು. ಅಂತಹ ಸರ್ವಗುಣಪೂರ್ಣವಾದದ್ದು ಸರ್ವಗುಣಗಳಿಂದ ತಾಣವಾಗಿದೆ, ಎಲ್ಲ ಕಡೆ ತುಂಬಿ ಎಲ್ಲ ಕಡೆ ತುಂಬಿರುವ ಭಗವಂತನ ರೂಪವು ಸರ್ವಗುಣಪೂರ್ಣ. ಅಂಥ ಭಗವಂತನಿಂದ ಇದು ಸೃಷ್ಟ, ಆದ್ರಿಂದ ಈ ಜಗತ್ತು ಕೂಡ ತತ್ ಸತ್ಯಂ. ತತ್ತಂದ್ರೆ ಬ್ಯಾಟ್ಫೋ ಈಗ ತತ್ತಂದ್ರೆ ಅದು ಅಲ್ಲ, ಬ್ಯಾಟ್ ಅಲ್ಲ ತತ್. ತಸ್ಮಾತ್ ಆದ್ದರಿಂದ, ಯಾವುದರಿಂದ? ಸರ್ವಗುಣಪೂರ್ಣನಾದ ಭಗವಂತನು ಇದನ್ನು ಸೃಷ್ಟಿ ಮಾಡಿದ್ದರಿಂದ, ಈ ಜಗತ್ತು ಭಗವಂತನ ಸೃಷ್ಟಿಯಾದದ್ದರಿಂದ ಇದು ಮಾಯೆ ಅಲ್ಲ, ಮತ್ತೆ ಸತ್ಯ. ಇಟ್ ಈಸ್ ರಿಯಲ್, ಇದು ಯಥಾರ್ಥ. ಯಥಾತಥ್ಯತೋರ್ಥಾನ್ವಿರಥಾಧ್ಯಾತ್ಮನೀಭ್ಯ ಸಮಾಭ್ಯ ಬೇರೊಂದು ಉಪನಿಷತ್ತು ಹೇಳಿದ್ದಾರೆ. ಭಗವಂತ ಅನಾದಿ ಅನಂತ ಕಾಲದವರೆಗೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಹಾಗೆ ಯಥಾತಥ್ಯತಃ ಯಥಾರ್ಥವಾಗಿ ಇದ್ದಂತಿದ್ದ ಹಾಗೆ ಅದರ ಡೋಗಿ ಇಲ್ಲ. ಯಾಕೆಂದ್ರೆ ಭಗವಂತನ ಸೃಷ್ಟಿಯಲ್ಲಿ ಅವನಿಗೆ ಭಾಗವತದಲ್ಲಿ ಯತಂತ ಸುಗೋಕ್ಷ ಧಾಮನ ಸ್ವೇನ ಸದಾ ನಿರಸ್ತ ಕುಹಕಂ. ಭಗವಂತನಲ್ಲಿ ಕುಹಕ ಅಂದ್ರೆ ಕಣ್ಕಟ್ಟು, ಇದ್ರ ಯಾರ ಭಗವಂತನಲ್ಲಿ ಕಣ್ಕಟ್ಟು ಇಲ್ಲ, ಕಣ್ಕಟ್ಟು ನಮ್ದು ದೇವರದ್ದಲ್ಲಿ. ದೇವರು ಸೃಷ್ಟಿ ಮಾಡಿದ್ದು ಕಣ್ಕಟ್ಟು ಅಂತಂದ್ರೆ ಏನ್ರಿ ಅಂತ? ಭಗವಂತನದ್ದು ಯಾವತ್ತೂ ಕುಹಕ ಇಲ್ಲ, ಎಲ್ಲವೂ ಯಥಾರ್ಥ. ಭಗವಂತನಿಗೆ ಸಂಬಂಧಪಟ್ಟದ್ದು ಯಾವುದೂ ಕುಹಕ ಇಲ್ಲ, ನೇರ ಭಗವಂತನ ಮೂಲಕ ಆಗುವಂತದ್ದು ಎಲ್ಲವೂ ಸತ್ಯವೇ. ಭಗವಂತ ಯಾವುದನ್ನು ಅಸತ್ಯವನ್ನು ಸೃಷ್ಟಿ ಮಾಡುವುದಿಲ್ಲ, ಸ್ಪಷ್ಟವಾಗಿ ಕಾಣುವುದರಿಂದ ತತ್ ಸತ್ಯ. ಇದು ಭಗವಂತನ ಸೃಷ್ಟಿ, ಯಾರೋ ತಪರಾಗದವ ಮಾಡಿದ ಸೃಷ್ಟಿ ಅಲ್ಲ. ಇದು ಮಿಥ್ಯ ಅಂತ ಹೇಳುವರು ಏನ್ ಹೇಳುದು ಅಂತಂದ್ರೆ ದೇವರು ಸೃಷ್ಟಿ ಮಾಡಿದ ಹೇಳುವುದಿಲ್ಲ. ಇದು ಮಿಥ್ಯ ಅಂತ ಆಗಿದ್ದರೆ ಈ ತೇಜಸ್ಸು ಅಪ್ಪು ಅನ್ನ ಈ ಭೂಮಿಯಿಂದ ಸೃಷ್ಟಿ ಆಯ್ತು ಈ ಸೃಷ್ಟಿ ವಿವರಣೆ ಆಗತ್ತಿಲ್ಲ. ಪುರಾಣಗಳಲ್ಲಿ ವೇದಗಳಲ್ಲಿ ಎಲ್ಲಾ ಕಡೆ ಕೂಡ ಸೃಷ್ಟಿ ವಿವರ ಹೇಳುವಾಗ ತೇಜೋ ಬಣ್ಣದಿಂದ ಆಯ್ತು ಅಂತ. ಈ ಜಗತ್ತು ಮಿಥ್ಯಾನ್ನು ದೇವರು ಸೃಷ್ಟಿ ಮಾಡಿದ್ದಂತ ಹೇಳಿ ಮತ್ತೆ ನಮ್ಮ ದೇಶ ಸೃಷ್ಟಿ ಇಟ್ ಈಸ್ ಅವರ್ ಇಗ್ನೋರೆನ್ಸ್ ದಟ್ ಕ್ರಿಯೇಟ್ಸ್ ದ ವರ್ಲ್ಡ್. ನಮ್ಮ ಅಜ್ಞಾನದಿಂದ ನಾವು ಪ್ರಪಂಚವನ್ನು ನೋಡೋದು ನಿಜವಾಗಿಲ್ಲ ಇದೆ ಅನ್ನೋದು ಬರದೇ ನಮ್ದು. ಸೊ ಪ್ರಪಂಚವನ್ನು ನಾವೇ ಸೃಷ್ಟಿ ಮಾಡೋದು, ಆದ್ರಿಂದ ಇಲ್ಲ ಅದು ದೇವರ ಸೃಷ್ಟಿ ದೇವರೇ ಇಲ್ಲ ಅವರು. ಮತ್ತೆ ದೇವರ ಸೃಷ್ಟಿಯನ್ನು ಯಾಕೆ ಪಂಚ ಭೂತಗಳಿಂದ ಪ್ರಪಂಚ ಸೃಷ್ಟಿ ಮಾಡಿದ ಅನ್ನೋ ಕಥೆ ಯಾಕೆ ಹೇಳ್ತಾರೆ ಶಾಸ್ತ್ರದವರು? ನಾವು ಸೃಷ್ಟಿ ಮಾಡಿದ ಪಂಚ ಭೂತಗಳ ಅಜ್ಞಾನ ಸಾಕು, ನಾವು ಸೃಷ್ಟಿ ಮಾಡಿದ ನಮ್ಮ ಅಜ್ಞಾನದಿಂದ. ಇಟ್ ಈಸ್ ಅನ್ ಔಟ್ ಆಫ್ ಅವರ್ ಇಗ್ನೋರೆನ್ಸ್. ಇಲ್ಲದೆ ಇದ್ದದನ್ನು ಇದೆ ಎಂದು ಪ್ರಶ್ನಿಸಿಕೊಂಡು ಅದಕ್ಕೆ ಪಂಚ ಭೂತಗಳು ಬೇಕು. ಮೇಡಮ್, ಈ ಪರಮಾಣು ಆಟಮ್ಸ್ ಪಂಚಭೂತ ಎಂತದೂ ಬೇಡ, ಬರೀ ಅಜ್ಞಾನ ಒಂದು ಸಾಕು. ನಮ್ಮ ಕಲ್ಪನೆ ಕನಸಿನ ಹಾಗೆ ಆಗಿರುವಾಗ ಸೃಷ್ಟಿ ಆಗಲ್ಲಪ್ಪ. ಸತ್ಯ ಇದು ಭಗವಂತನಿಂದ ಸೃಷ್ಟವಾದದ್ದು, ನಮ್ಮಿಂದ ಸೃಷ್ಟವಾದದ್ದಲ್ಲ, ನಮ್ಮ ಭ್ರಮೆಯಿಂದ ಕಾಣುವುದಲ್ಲ. ಅವರು ಹೇಳುವುದೇನೆಂದ್ರೆ ಸೃಷ್ಟಿಯೇ ಇಲ್ಲ ಅವರ ಪ್ರಕಾರ. ನಾವು ಸೃಷ್ಟಿ ಮಾಡಿದ್ದು ಅಂದ್ರೆ ನಾವು ಸೃಷ್ಟಿ ಮಾಡಲಿಲ್ಲ, ಸೃಷ್ಟಿ ಆಗಲೇ ಇಲ್ಲ. ಈಗ ನಾನು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೇನಲ್ಲ, ನೀವ್ಯಾರು ಇಲ್ಲವೇ ಇಲ್ಲ, ಮತ್ತೆ ಇದ್ದ ಹಾಗೆ ನನ್ನ ಕಾಣ್ತಾ ಇರಲ್ಲಷ್ಟೇ. ನಾನು ನಿಮ್ಮನ್ನು ಸೃಷ್ಟಿಯೂ ಮಾಡಿದ್ದಲ್ಲ. ನೋಬಡಿ ಇಸ್ ಹಿಯರ್, ಯಾರು ಇಲ್ಲ ಇಲ್ಲಿ. ಮತ್ತೆ ಎಲ್ಲ ಇತರ ಇಲ್ಲದೆ ಇದ್ದದ್ದು ಕಾಣುವುದಷ್ಟೇ. ಈಗ ಹಗ್ಗ ನೋಡಿ ಹಾವು ಅಂತ ಕಾಣುತ್ತಲ್ಲ, ಅವರು ಅದರಿಂದ ಹಾವು ಸೃಷ್ಟಿ ಆಗುವುದಿಲ್ಲ ಅಲ್ಲಿ. ಸೃಷ್ಟಿ ಹಾವು ಇಲ್ಲೇ ಇಲ್ಲ, ಅರ್ಥವೇ ಇರೋದು ಹಾವು ಅಂತ ಇಲ್ಲಿ ಕಾಣಿಸುವುದಷ್ಟು. ಇದು ಪ್ರಮೇಯಲ್ಲಿ ಹಾಗೆ ಅಂದ್ರೆ ಅದು ವಿಷನ್ ಮಾತ್ರ, ಕ್ರಿಯೇಷನ್ ಅಲ್ಲ. ಇಟ್ ಇಸ್ ಎ ವಿಷನ್, ಇಟ್ ಇಸ್ ನಾಟ್ ಕ್ರಿಯೇಷನ್. ಹಾಗೆ ಕಾಣಿಸುವುದು. ಸೊ ಈ ಪರ್ಸೀವ್ಸ್ ಇಟ್ ಟು ಬಿ, ಇಟ್ ಡಸ್ ನಾಟ್ ಎಕ್ಸಿಸ್ಟ್, ಇಟ್ ಇಸ್ ನಾಟ್ ದೇರ್. ಬಹಳ ವಿಚಿತ್ರ ಏನಂದ್ರೆ, ನಾನು ನೋಡ್ತಾ ಇರ್ತೇನೆ ನಿಮ್ಮನ್ನೆಲ್ಲ, ನನ್ನ ಕಥೆಯಲ್ಲಿ ನೀವೆಲ್ಲ ಕಾಣ್ತಾ ಇದ್ದೀವಿ, ಯಾರು ಇಲ್ಲ. ಇದು ಗೊತ್ತಾಗ್ಬಿಟ್ರೆ ಉಪನ್ಯಾಸ ಮಾಡೋ ಎಷ್ಟು ಕಷ್ಟ. ಯಾರು ಇಲ್ಲದೆ ಸುಮ್ಮನೆ ಗೋಡೆ ಕಮ್ಮಿಗೆ ಹಾಕಿ ಕೊಡೋದು, ಇದು ಯಾರು ಇಲ್ಲೇ ಇಲ್ಲ. ಅಲ್ಲ ಅದ್ವೈತಗಳಿಗೆ ಇದು ನಮಗೇನು ತೊಂದರೆ ಇಲ್ಲ. ಅದ್ವೈತ ಬಹಳ ಕಷ್ಟ ಉಪನ್ಯಾಸ, ಯಾಕಂದ್ರೆ ನಮ್ಮಲ್ಲಿ ಯಾರು ಇಲ್ಲ. ಬಹಳ ಕಷ್ಟ ಬಹಳ ಕಷ್ಟ ಇದು ನನಗೆ. ಇದಿಗೆಲ್ಲ ನನ್ನ ಕಟ್ಟಿಗೆ ನೀವು ಇದ್ದ ಹಾಗೆ ಕಾಣುವುದು ಯಾರು ಇಲ್ಲ. ಅದು ನೀವ್ಯಾರಿಲ್ಲ, ನಾನಾದ್ರೂ ಇದ್ದೇನೋ, ನಾನು ಇಲ್ಲ ನಿಮ್ಮ ಕಟ್ಟಿಗೆ ನಾನಿದ್ದ ಹಾಗೆ ಕಾಣುವುದು. ಅದೇ ಯಾರು ಇರುವುದು ಯಾರು ಅಂತ ಗೊತ್ತಿಲ್ಲ. ನಾನು ಇದ್ದ ಹಾಗೆ ನಿಮ್ಮ ಕಣ್ಣಿಗೆ ಕಾಣು, ನೀವಿದ್ದ ಹಾಗೆ ನನ್ನ ಕಣ್ಣಿಗೆ ಕಾಣು, ಎಲ್ಲ ಕಣ್ಣು ಬರೆ. ನಿಜವಾಗಿರುವವನು ಯಾರು ಅದವಳಿಗೆ ಗೊತ್ತಿಲ್ಲ. ನಿಜವಾಗಿ ಯಾರು ಇರೋದಪ್ಪ, ಯಾರೋ ಒಬ್ಬ ಆದ್ರೆ ಇರ್ಬೇಕಲ್ಲ. ಏನು ಒಬ್ಬ ಶಿವ ಎಲ್ಲವನ್ನು ಕನಸು ಕಾಣ್ತಾರೆ, ನಾವು ಒಬ್ಬ ಯಾರು? ಸಮಾಜ ಅಂದ್ರೆ ಒಬ್ಬ ಆದ್ರೆ ಯಾರು ಗುರು ಶಿಷ್ಯನ ಯಾರೋ ಒಬ್ಬರಾಗಿರುತ್ತಲ್ಲ. ಆ ಒಬ್ಬ ಜೀವ ಗುರುವಾಗಿದ್ರೆ ಈ ಶಿಷ್ಯ ಅವರ ಕನಸಿನಲ್ಲಿ ಬರತಕ್ಕಂಥದ್ದು ಮೋಕ್ಷ ಇಲ್ಲ. ಎಷ್ಟು ಅದ್ವೈತವಾದ್ರು ಮೋಕ್ಷ ಇಲ್ಲ, ಶಿಷ್ಯರೇ ಅವರಿಂದ ಎದುರಿಗೆ ಆಗ್ಬಿಟ್ಟಿದ್ದೆ ಗುರುವ ಬರದಂತೆ ಅವ್ರ ಕನಸು. ಇದು ಅಷ್ಟೇ ಕರಿವ ಅವ್ರ ಮೋಕ್ಷ ಇಲ್ಲ. ಹಾಡಿಗಂಡಾದ್ರೆ ಏನು ಮಾಡಿದ್ರು ಪೂಜಿಸಲಿಕ್ಕಾಗದಂತ ಒಂದು ವಿಚಿತ್ರವಾದ ನಮ್ಮ ಸಿದ್ಧಾಂತವನ್ನ ಇಡೀ ಜಗತ್ತು ಮೆಚ್ಚುವಂತೆ ಪ್ರಚಾರ ಮಾಡಿದ್ರು ಶುಕ್ರಾಚಾರ್ಯ. ಗ್ರಂಥವನ್ನು ನೋಡಿ ಅದಕ್ಕೆ ಅದು ಮೋಕ್ಷಶಾಸ್ತ್ರ. ಇಷ್ಟು ಅಸಂಗತಿ ಇದ್ರೆ ಅದನ್ನು ಏನು ಮಾಡಿದ್ರು ಕೂಡಿಸ್ಲಿಕ್ಕೆ ಬರೋದಿಲ್ಲ. ಆದರೂ ಮೆಜಾರಿಟಿ ಫಾಲೋ ಶಂಕರಾಚಾರ್ಯ ಭಯೋತ್ಪಾದನ ಅದ್ವೈತ ಹೇಳಿದ್ದಾರೆ ಅಷ್ಟೇ. ಏನು ಎಂದು ಗೊತ್ತಿಲ್ಲ. ಅಂದ ತತ್ ಸತ್ಯಂ ಭಗವಂತ ಸೃಷ್ಟಿ ಮಾಡಿದ್ದು ನಾನು ಕಾಣುವುದಲ್ಲ, ಇದ್ದದ್ದೇ ನಾನು ಕಾಣುವುದಲ್ಲಿ ಸ್ವಲ್ಪ ಭ್ರಮೆ ಇರಬಹುದು. ಇದ್ದದ್ದು ಒಂದು ಇಲ್ಲದೇ ಕಾಣುವುದಿಲ್ಲ, ಇದ್ದದ್ದು ಒಂದು ಇದ್ದದ್ದು ಇನ್ನೊಂದ ಕಾಣುವುದು. ಅವರು ಹೇಳಲ್ಲ ಇಲ್ಲೇ ಇಲ್ಲ, ಇಲ್ಲದೇ ಇದ್ರೆ ಕಾಣುವುದು ಹಾಗೆ ಅಂತ. ಈಗ ಹಾವುತ್ತು ಕಾಣಬೇಕಾಗಿಲ್ಲ ಅಂತ ಇರ್ಬೇಕಲ್ಲ. ಏನೋ ಒಂದು ಇದ್ದು ಇನ್ನೇನೋ ಒಂದಾಗಿ ಕಾಣುವುದು. ಇಸ್ ನೋ ಕ್ರಿಯೇಷನ್ ಇಟ್ ಆಲ್. ಇಲ್ಲದೇ ಇದ್ರೆ ಕಾಣುವುದೇ ಆಕಾಶದಲ್ಲಿ ಹಾವು ಕಾಣುತ್ತೆ. ಹಾವು ಕಾಣ್ತಾರೆ ಇಲ್ಲ. ನಮ್ದು ಕಳೆ ಬರಬೇಕಾಗಿದ್ದರೆ ಯಾವುದೋ ಒಂದು ಇದ್ದದ್ದನ್ನ ಇನ್ಯಾವುದೋ ಒಂದಾಗಿ ಪ್ರಶ್ನಿಸಬಹುದು, ಇಲ್ಲದೇ ಇದ್ದದ್ದನ್ನ ಪ್ರಶ್ನಿಸಬೇಕು. ಸೊ ಜಗತ್ತು ಒಂದು ಪಕ್ಷಕ್ಕೆ ಇದು ಭ್ರಮೆ ಆದರೆ, ಇದು ನಮ್ಗೆ ಕಾಣುವುದು ಭ್ರಮೆ ಆದರೆ, ಇನ್ನೊಂದು ಅದಕ್ಕೆ ಏನು ಸ್ಟೇಜ್ ಏನು ಅಂತ ಅಂದ್ರೆ ನೀವು ಕಾಣುವ ರೀತಿ ಇಲ್ಲದೇ ರೀತಿ ಇದು ಇಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಕಂಡಾಗಿಲ್ಲ ಅಂದರು ಜಗತ್ತು ಇದೆ, ನಾವು ಕಂಡಾಗಿಲ್ಲ. ಇದು ಸತ್ಯ. ನಾವು ಕಾಣೋದೇ ಒಂಥರ, ನಮ್ಮ ಅಜ್ಞಾನ ಅದಿರೋದೇ ಒಂಥರ, ಅದು ವಿಶೇಷ. ಅದಕ್ಕೆ ಅವರು ಹೇಳಿದ್ದು ಈ ಜಗತ್ತು ನಿಯಂತ್ರಣಗೊಂಡಿದೆ. ನಮ್ಮ ಮಣ್ಣು ನಿಲ್ಬೇಕು ಅಲ್ಲಪ್ಪ, ಮಣ್ಣು ನಿಲ್ಬೇಕು ಅಲ್ಲ ಅದು ಶಿವ ವಾಯು ಬ್ರಹ್ಮ ಪಕ್ಷಿ. ಇದು ನಾವು ಕಾಣದಿದ್ದು ನೀವು ಕಂಡಷ್ಟೇ ಅಲ್ಲ, ಹಣದ ಸಂಗತಿಗಳಿವೆ ಅದಕ್ಕೆ. ಬಟ್ ಇಲ್ಲ ಇಲ್ಲ ಅಂತ ಹೇಳಿ ನಾನು. ಆದ್ರಿಂದ ಸಾತ್ಮ ಅವರು ಆತ್ಮ ಆತ್ಮ ಅಂತ ಅಂತರ್ಗತ ನಾರಾಯಣಸ್ಥಿತ ಆ ತತ್ವಾದ ಆತ್ಮ ಎಲ್ಲ ಕಡೆ ಇರುವುದರಿಂದ ಅವನ ಸರ್ವಗತ. ಅದರ ಆತ್ಮೋದೀತಿ ಆತ್ಮ ನಮ್ಮ ದೇಹದೊಳಗೆ ಪ್ರವೇಶಿಸಿ ಅಂತರ್ಯಾಮಿ ಆಗಿರುವುದರಿಂದ ಆತ್ಮನವನ ಸರ್ವಾಂತರ್ಯಾಮಿ ಸರ್ವಗತ. ಎಲ್ಲದನ್ನು ಒಳಗೆ ಇರುವ ಎಲ್ಲದನ್ನು ಹೊರಗೆ ಇರುವ ಯಾಕೆ ಇದು ಏನು ಮಾಡ್ತಾನೆ? ಸಹ ಸಹ ಆತ್ಮ ಸಹ ಸಹ ಅಂದ್ರೆ ಅವನು ಅವನು ಅವನೇ ಅಲ್ಲ, ಅವನು ಇವನು ಅವನು. ಯಾಕೆಂದ್ರೆ ಅವನು ನಾವು ಬಯಸಿದಂತಹ ಅಭೀಷ್ಟಗಳನ್ನ ಸಾಧನೆಯ ನೀತಿ ಸಹ ಬಯಸಿದ ಸರ್ವಾಭೀಷ್ಟ ಅವರಿಗೆ ಅಕ್ಷರಾರ್ಥಿಸಲು ನಾವು ಬಯಸಿದ್ದನ್ನು ಕ್ಷರದು. ಈ ಔಟ್ ಸೇಫ್ಸ್ ಎವ್ರಿಥಿಂಗ್ ಮತ್ತೆ ಒಂದು ಸಿಟಿ ಮಾರ್ಕೆಟ್ ನಾವು ಏನ್ ಕೇಳಿದ್ರೆ ಕೊಡು, ಏನ್ ಕೇಳಿದ್ರೆ ಭಗವಂತ ಇದು ಬೇಕು ಅಂತ ಕೇಳಿದ್ರೆ ಅವನು ಕೊಟ್ಟ ಅವನು ಕೊಟ್ಟು ಎಷ್ಟು ಮಾಡಿ ತಗೊಳ್ಳಿಕ್ಕೆ ಎರಡು ಕೈ ಸಾಕ. ಅದರಿಂದ ಅವನು ಸಹ ಏನು ಬಯಸಿದ್ದನ್ನು ಸಾಧ್ಯ ಇದೆ ಭಕ್ತರಿಗೆ ಅದನ್ನು ಒದಗಿಸಿಕೊಡುವುದು. ಅದರಿಂದ ಅವನು ಸಹ ಅವನು ಆತ್ಮ ಅಂತ ಹೇಳುವಂತ ನೀನಾವು ಯಾರಿಗೆ ಅಗತ್ಯವನ್ನು ಶಿಕ್ಷಿಸಬೇಕಾಯ್ತು ನೀನಲ್ಲ ಮಾಡು. ಅದಕ್ಕೆ ನಾಟ್ ದಟ್ ಯು ಆರ್ ನಾಟ್ ದಟ್ ನೀನು ಅದು ಅಲ್ಲ. ಯಾಕಂದ್ರೆ ಅದು ಏನು ಗೊತ್ತಾಯ್ತಲ್ಲ, ಅದು ನೀನು ನಾನು ಯಾರು ಅದು ಅದು ಅದತ್ ಎಲ್ಲಕ್ಕಿಂತಲೂ ಭಿನ್ನ. ನೀನು ಕೂಡ ಅದು ಅಲ್ಲ ಮತ್ತೆ ಅದನ್ನೇ ಸಮರ್ಥನೆ ಮಾಡೋದಕ್ಕೋಸ್ಕರ ಮತ್ತೆ ತೋರಿಸಿ ಅದು ನೀನು ಅಲ್ಲ. ಯಾಕೆಂದ್ರೆ ಎತ್ತ ಯು ಆರ್ ಫ್ರಮ್ ದಟ್ ಎಂದು ಹೇಳಿದರು. ಬ್ರಹ್ಮ ವಾಯು ಶಿವ ಲಕ್ಷ್ಮಿ ಮೂಲಕ ಪಂಚ ತ್ರಿಮೂರ್ತಿ ಕರ್ಮದಿಂದ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಅದರಿಂದ ಆದ ವಸ್ತು ಫ್ರಮ್ ದಟ್ ಯು ಆರ್ ನೀನು ಅದರಿಂದ ಆದ ವಸ್ತು ನೀನು ಅದೇ ಆಗಿದೆ. ಅಷ್ಟೇ ಅಲ್ಲ ಕೊನೆಗೆ ಹೇಳಿದ್ರು ಪುರುಷಸ್ಯ ಪ್ರಯತಃ ವಾಸ್ಮನ ಸಂತತಿ ಮನಃಪ್ರಾಣಿ ಪ್ರಾಣ ಸೇಸಿ ತೇಜ ಪರಸ್ಯಾಂ ದೇವತಾಯಾಮ್ ಯು ಆರ್ ಫ್ರಮ್ ದಟ್ ಅಂಡ್ ಯು ಆರ್ ಇನ್ ದಟ್. ನೀನು ಅದರಲ್ಲಿ ಹೋಗಿ ಸೇರುವಂತ ಕಥೆ ಫಸ್ಟ್ ಅದರಲ್ಲಿ ಹೋಗಿ ಸೇರಬೇಕಾದವ ಇದರಿಂದ ಬಂದವ. ಮತ್ತೆ ಅಷ್ಟೇ ಅಲ್ಲ ಯು ಆರ್ ಆಫ್ ದಟ್ ಸಸ್ಯತ್ವ ಆ ಭಗವಂತನಿಗೆ ಸಂಬಂಧಪಟ್ಟು ಯಾಕೆ ರೈತದಾದ್ಯೂ ನೀನು ಆ ಭಗವಂತನಿಗೆ ಸಂಬಂಧಪಟ್ಟವ ತದೀಯ ಅವನಿಗೆ ಸಂಬಂಧಪಟ್ಟವ ಅವನ ನೀನಾಗಿರ್ತಕ್ಕವ ನೀನು ಅವನ ಸಾಧ್ಯ ಎಲ್ಲ ಆಯ್ತಲ್ವ. ಮತ್ತೆ ಹಾಗಾದ್ರೆ ತತ್ವಕ್ಕೆ ಯಾಕೆ ಹೇಳ್ತೀರಿ ಅಂದ್ರೆ ತತ್ವ ಜಡದ ವಸ್ತುವಿನ ಹಾಗಲ್ಲ ನೀನು ನೀನು ಭಗವಂತನ ಅಧೀನಾದ್ರೂ ಜಡಕ್ಕಿಂತ ನಿನ್ನೊಂದು ವೈಶಿಷ್ಟ್ಯ ಏನು ನೀನು ತತ್ ಅದಕ್ಕೆ ಸದೃಶನಾಗಿರ್ತೀನಿ. ಏನು ಸಾದೃಶ್ಯ ಜ್ಞಾನ ಜಡದಲ್ಲಿಲ್ಲ ನಿಮ್ಮ ಜ್ಞಾನಾನಂದ ಸ್ವರೂಪ ಆಗಿ ಭಗವಂತನಿಗೆ ತೀರ ಸದೃಶನಾಗಿರುವಂತ ಸಾದೃಶ್ಯ ಇರತಕ್ಕಂತ ವಸ್ತು. ಈಗ ವಿಚಾರ ಮಾಡಿದ್ದೀನಿ ತತ್ವ ವಸ್ತು ಹೀಗೆ ಕೊನೆಯ ಬಗ್ಗೆ ತಿಳಿದುಕೊಳ್ಳುವ ಬರುತ್ತೆ. ದೇವರ ಮೊದಲ ಎರಡು ಸಂಗತಿ ಐತದಾತ್ಮ್ಯ ಸರ್ವಂ ಸಹ ಇದೆಲ್ಲವೂ ಐತದಾತ್ಮ್ಯ ಆ ಭಗವಂತನಿಗೆ ಸಂಬಂಧಪಟ್ಟ ಈ ಎಲ್ಲವನ್ನು ನಿಯಂತ್ರಿಸುವ ಸಹ ಅವನು ಆತ್ಮ ಪರಮಾತ್ಮ. ಎರಡು ಸಂಗತಿ ಪರಮಾತ್ಮನಿಂದ ನಿಯಂತ್ರಿಸುವ ಜಗತ್ತು ಒಂದು ನಿಯಂತ್ರಿಸುವ ಭಗವಂತ ಭಗವಂತನಿಂದ ನಿಯಂತ್ರಿತವಾದ ಜಗತ್ತು ಎರಡು ವರ್ಷ ಹಿಂದೆ ಬಂದಿದೆ. ಐತದಾತ್ಮ್ಯಂ ಇದಂ ಸರ್ವಂ ಅಂತ ಒಂದು ನಪುಂಸಕಲಿಂಗದಲ್ಲಿ ಬಂದಿದೆ. ಜಗತ್ತನ್ನು ಎದ್ದಾತ್ಮ್ಯಂ ಇದಂ ಇದು ನಪುಂಸಕ ಸಹ ಆತ್ಮ ಅವನು ಪುಲ್ಲಿಂಗದಲ್ಲಿ ಬಂದಿದೆ. ಅವನು ತಮ್ಮ ಎರಡು ಸಂತತಿಗಳಿಂದ ಬಂದಿದೆ. ಈ ತತ್ವಸೆಯನ್ನು ವಾಕ್ಯದ ಮೊದಲು ಇದಂ ಸರ್ವಂ ಐತದಾತ್ಮ್ಯಂ ಇದೆಲ್ಲವೂ ಭಗವಂತನ ಅಧೀನವಾದದ್ದು ಇದು ನಪುಂಸಕ ಅವನು ಇದನ್ನು ನಿಯಂತ್ರಿಸುವವನು ಆತ್ಮ ಪರಮಾತ್ಮ ಅದು ಪುಲ್ಲಿಂಗ. ಈಗ ಮುಂದೆ ಆಮೇಲೆ ಹೇಳ್ತಾನೆ ತತ್ ತಮ್ಮ ಶಿಶ್ವೇತ ಕೈದು ನೀನು ಅದು ಆಗಿದ್ದಿ ಏನ್ ಹೇಳ್ತೀವಿ. ಮುಂದೆ ಹಿಂದೆ ಅದು ಅಂತ ಒಂದು ಬಂದಿದೆ ಅವನು ಅಂತ ಒಂದು ಬಂದಿದೆ. ಅದು ಅಂದ್ರೆ ಜಗತ್ತು ಭಗವಂತನ ಅಧೀನವಾದ ಜಗತ್ತು ಅವನು ಅಂದ್ರೆ ಭಗವಂತ. ಆಮೇಲೆ ಶ್ವೇತಗೆ ಹೇಳುವಾಗ ನೀನು ಅದು ಅದು ಅಂದ್ರೆ ಅವನಲ್ಲ ಅದು ಅದು ಅಂದ್ರೆ ಭಗವಂತನ ಅಧೀನವ ಜಗತ್ತು ಹಿಂದೆ ಬಂದದ್ದು. ಹಾಗಾಗಿ ತದ್ದು ತಮಸಿ ಇದ್ರೆ ತಮ್ಮ ಐತದಾತ್ಮಸಿ ಈ ಜಗತ್ತಿನ ಸರ್ವ ನಿಯಾಮಕರಾದ ಭಗವಂತನಿಗೆ ಅಧೀನವಾದ ಜಗತ್ತಿನಲ್ಲಿ ನೀನು ಸೇರಿದವ ಹೊರತು ಭಗವಂತ ಅಲ್ಲ. ಐತದಾತ್ಮ್ಯಂ ತದ್ ಇಷ್ಟು ಸಾಯಿಯಲ್ಲಿ ಪುಲಿಗ ಸ್ತ್ರೀಲಿಂಗ ಜ್ಞಾನ ಇರ್ತಿದ್ದವರು ಭಾಷೆ ಕೊಡಿದ್ರೆ ನಿಮಗೆ ಐತದಾತ್ಮ್ಯಂ ಇದು ಎಲ್ಲವೂ ಏತದಾತ್ಮದ ಸಂಬಂಧಿ ನೀನು ಕೂಡ ತದ್ದು ಆ ಏತದಾತ್ಮ ಸಂಬಂಧ ಸಹ ಆತ್ಮ ಆದ್ರೆ ಸತ್ವಮಸಿ ಹೇಳ್ಬೇಕಿತ್ತು ಸತ್ವಮಸಿ ಹೇಳುದು ಸ್ವಲ್ಪ ಭಾಷೆ ನೋಡಿತು ಅಂದ್ರೆ ಹಿಂಗೆ ನೋಡಿದ್ರು ಕೂಡ ಎಲ್ಲೋ ಪ್ರತಿಯೊಂದು ಪ್ರತಿಯೊಂದು ಆಯಾಮದಲ್ಲೂ ಜಾರಿ ಬಿಟ್ಟಿದ್ದಾರೆ. ಯಾವ ಆಯಾಮದಲ್ಲೂ ಅದು ಕೂಡಿಸಿಕೊಂಡು ಅಲ್ಲಿ ಯಾರೊಬ್ಬ ನಿಮ್ಮ ವಿಶಿಷ್ಟವಾದ ಅರ್ಥ ಇದೆ, ಅಹಂ ಬ್ರಹ್ಮಾಸ್ಮಿ ಪರಿಪೂರ್ಣಸಿ, ಇವೆಲ್ಲವೂ ಕೂಡ ಭಗವಂತನ ಅಂತರಂಗದ ಉಪಾಸನೆಯ ನಾಮಗಳು. ಭಗವಂತನ ಅಂತರಂಗದ ಉಪಾಸನೆಯಲ್ಲಿ ಅಹಂ ಅನ್ನುವುದನ್ನು ಭಗವಂತನ ನಾಮ ಉಪಾಸ ಮಾಡುತ್ತಾರೆ. ಇದೆಲ್ಲ ಅಹಂಕಾರವನ್ನು ಕೊಡ್ತದೆ. ಅಹಂ ಅಂದ್ರೆ ನಾನಲ್ಲ, ನನ್ನೊಳಗಿರುವ ಭಗವಂತ, ತೊಮ್ಮಂದ್ರೆ ನೀವಲ್ಲ ನಿಮ್ಮೊಳಗಿರುವ ಭಗವಂತ, ಇದು ಒಂದು ಉಪಾಸನೆ ಇದೆ. ಅದರಿಂದ ತದು ತ್ವಮಸಿ ಎಂದಾಗ ತದು ಅಂದ್ರೆ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥ ನೋಡಿದರೆ ತ್ವಂ ನಿನ್ನೊಳಗೆ ಅಂತರ್ಯಾಮಿಯಾಗಿರುವವನು, ತ್ವಮಸಿ ಅಂದ್ರೆ ನಿನ್ನ ಅಂತರ್ಯಾಮಿಯಾಗಿದ್ದಾನೆ, ಅಹಮಸ್ಮಿ ಅಂದ್ರೆ ನನ್ನ ಅಂತರ್ಯಾಮಿಯಾಗಿದ್ದಾನೆ. ಇದು ಒಂದು ಇನ್ನೊಂದು ವೇದ ಕಾಲದ ಪ್ರಯೋಗ. ಭಗವಂತ ಎಲ್ಲರೊಳಗೂ ಇದ್ದಾನಲ್ಲ, ಹೇಗಿದ್ದಾನೆ? ಆಯಾ ಶಬ್ದಗಳಿಂದ ಅಚ್ಚನಾಗಿ ಇರು. ನಿನ್ನೊಳಗಿರುವ ಭಗವಂತ ತ್ವಂ, ನನ್ನೊಳಗಿರುವ ಭಗವಂತ ಅಹಂ. ಹೀಗೆ ತ್ವಂ ಅಂದ್ರೆ ಶ್ವೇತಕೇತು, ನಿನ್ನೊಳಗೆ ನಾನು ನಿನ್ನನ್ನು ತೊಂಬಂತೀನಲ್ಲ, ತೊಂಬಂದ್ರೆ ನೀನಲ್ಲ, ನಿನ್ನೊಳಗಿರ್ತಕ್ಕ ಭಗವಂತನೇ ತ್ವಂ. ಯಾಕೆಂದ್ರೆ ತೊಂಬಂದ್ರೆ ನೀನು ಅಂತ ಅಷ್ಟೇ ಅರ್ಥ ಅಲ್ಲ, ನಿನ್ನೊಳಗಿರುವ ನಿನ್ನ ಅಂತರ್ಯಾಮಿ ಅಂತ ಭಗವಂತನ ಹೆಸರು. ಯಾಕೆಂದ್ರೆ ತಪಸ್, ತಪಸ್ ಅಂದ್ರೆ ತಪಸ್ ಅಂದ್ರೆ ಸಾಮರ್ಥ್ಯ, ಬಲ, ದೋಷ ಅಂದ್ರೆ ದೀಪ್ತಿ, ಪ್ರಕಾಶಮಾನನಾದ ಮನಸ್ವರೂಪನಾದ ಭಗವಂತನಿಗೆ ತ್ವಂ ಅಂತ ಹೆಸರು. ನಿನಗೆ ಅವನ ಸವೈ ಬಲಂ ಬಲಿನ ಜಾಪರೇಶ ಬರ್ತಾರಂತಾನಲ್ಲ, ಯಾರೋ ನಿನಗೆ ದಲಿತ ಬೆಂಬಲ ಕೊಟ್ಟವ ಅಂತ ಎರಡನೇ ಕಶಿಪು ಪ್ರಕಲಾದ ಹತ್ರ ಕೇಳಿದ ಅಂತ ಬರ್ತಾರೆ ಹೇಳ್ತಾನೆ. ನನ್ನ ಹಿಂದೆ ನಿಂದು ನನಗೆ ಬೆಂಬಲ ಕೊಟ್ಟವನು ಯಾರು ಗೊತ್ತ? ನಿನಗೆ ಈ ಬಲ ಕೊಟ್ಟದ ಅವನೇ. ಎಲ್ಲರೊಳಗೂ ಬಲ ಸ್ವರೂಪನಾಗಿರುವವನವನೇ ಬಲಂ, ಎಲ್ಲರಿಗೂ ಬಲ ಕೊಟ್ಟವನು. ಹಾಗೆ ತವ ಅಂದ್ರೆ ಬಲ, ನಮಸ ನಮಸ್ ಅಂದ್ರೆ ತೊಂಬಂದ್ರೆ ಆ ಬಲ ಉಳ್ಳವ ಬಲ ಸ್ವರೂಪನಾದ ಭಗವಂತ. ನಿನ್ನೊಳಗೆ ಈ ಜ್ಞಾನ ಬಲ ಕೊಟ್ಟು ನಿನ್ನ